40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುವರೆ, ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರುತ್ತವೆ. ಆನಂತರ ವಿಜಯಪುರ ಜಿಲ್ಲೆ ಕದ್ಜಾಪುರ ಗ್ರಾಮದ ಯುವ ರೈತರಾದ ಶಿವಾನಂದ್ ಗಣಪತಿ ಕಸ್ತೂರಿ ಅವರೊಂದಿಗೆ ಜೋಳ ಗೋಧಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ? ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಕತಿಜಾಪುರ ಗ್ರಾಮದ ಯುವ ಕೃಷಿಕರಾದ ಶಿವಾನಂದ್ ಗಣಪತಿ ಕಸ್ತೂರಿ ಅವರೊಂದಿಗೆ ಜೋಳ ಮತ್ತು ಗೋಧಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ವಿಜಯಪುರ ತಾಲೂಕು ಜಿಲ್ಲೆಯ ಖತಿಜಾಪುರ ಗ್ರಾಮದ ಶಿವಾನಂದ್ ಗಣಪತಿ ಕಸ್ತೂರಿ ಅವರು ಯುವ ಕೃಷಿಕರು ಇದ್ದಾರೆ. ಕಳೆದ 8 ವರ್ಷಗಳಿಂದ ಅವರೇನು ಟೂಲ್ಸ್ ಅಂಡ್ ಡೈ ಮೇಕಿಂಗ್ ದೊಳಗೆ ಡಿಪ್ಲೊಮಾ ಮಾಡಿಕೊಂಡು ಅದರ ನಂತರ ಕಂಪನಿಯೊಳಗೆ ಕೆಲಸ ಮಾಡಿ ಒಂದೆರಡು ವರ್ಷ ಆ ನಂತರ ಕೃಷಿ ಕ್ಷೇತ್ರಕ್ಕೆ ಬಂದಂಥವರು. ತಮ್ಮ ತಂದೆಯವರು ನಡೆಸಿಕೊಂಡು ಬಂದಂತಹ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಣ ಬೇಸಾಯದೊಳಗೆ ಜೋಳ, ಗೋಧಿ, ತೊಗರಿ, ಕುಸುಬಿ ಇವನ್ನೆಲ್ಲ ಬೆಳ್ಕೋತ ಬಂದಂಥವರು. ಕಳೆದ 8 ವರ್ಷಗಳಿಂದ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅಂಥ ಶಿವಾನಂದ ಗಣಪತಿ ಕಸ್ತೂರಿ ಅವರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಅವರ ಹೋಮಿಯೋ ಕೃಷಿಯ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇಳೋಣ. ನಮಸ್ಕಾರ ಶಿವಾನಂದ ಅವರು. ನಮಸ್ಕಾರ. ಈಗ ಕಳೆದ 8 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ. ಹೌದು ಸರ್. ಆಮೇಲೆ ಇತ್ತೀಚೆಗೆ 2 ವರ್ಷ ಆಯ್ತು ನೀವು ಹೋಮಿಯೋ ಕೃಷಿ ಬಗ್ಗೆ ತಿಳ್ಕೊಂಡು ಅದನ್ನು ಕೂಡ ಅಳವಡಿಸಿಕೊಂಡಿದ್ದೀರಿ. ಈ ಕೃಷಿ ಕ್ಷೇತ್ರಕ್ಕೆ ನೀವು ಯಾಕೆ ಬಂದ್ರಿ? ಈಗ ನೀವಂತೂ ಡಿಪ್ಲೊಮಾ ಕಲ್ತ್ರಿ, ಟೂಲ್ಸ್ ಅಂಡ್ ಡೈ ಮೇಕಿಂಗ್ ನೊಳಗೆ ಅಭ್ಯಾಸ ಮಾಡಿದ್ರಿ, ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದಿತ್ತು, ಅವಕಾಶಗಳನ್ನು ಹುಡುಕಾಡಿಕೊಂಡು ಯಾಕೆ ಕೃಷಿ ಕ್ಷೇತ್ರಕ್ಕೆ ಬಂದ್ರಿ? ಸರ್, ಕೃಷಿ ಕ್ಷೇತ್ರಕ್ಕೆ ನಂಗೆ ಬರಲಿಕ್ಕೆ ಕಾರಣ ಅಂದ್ರಿ, ಒಂದು ಫ್ಯಾಮಿಲಿ ಕಡೆಯಿಂದ ನನ್ಗೆ ಇದಕ್ಕೆ ಬಾ ಅಂತ ಒಂದು ಹೇಳಿದ್ರಿ ಅವ್ರು. ಎರಡನೇದು, ಈಗ ಲೋಕ ಬಹಳ ಮುಂದುವರೆದಿದೆ ಸರ್. ಯಾವ್ದಾದ್ರು ಒಂದು ಕಾಂಪೋನೆಂಟ್ ರೆಡಿ ಆಗ್ಬೇಕಾದ್ರೆ ಹಳ್ಳಿದಿಂದನೆ ದಿಲ್ಲಿಗೆ ಹೋಗ್ಬೇಕನ್ನೋದು ಈ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇಲ್ಲಿ ಬಂದಿದ್ದೆ ಸರ್. ಈ ರೈತಾಪಿ ಬೆಳೆಯದ್ರ ಜೊತೆಗೆ ಕೈಗಾರಿಕೆನೂ ನಾ ಮಾಡ್ಬೇಕು, ಎರಡೂ ರೈಲ್ವೆ ಹಳಿ ಹೆಂಗ ಆಗ್ಬೇಕು ಅಂತೇಳಿ, ಒಂದ್ ಹಳಿ ಬೆಳೆಯುವುದು, ಇನ್ನೊಂದ್ ಹಳಿ ಅದನ್ನ ಫುಡ್ ಪ್ರೊಸೆಸಿಂಗ್ ಮಾಡಿ ಅದ್ರ ಕೈಗಾರಿಕೆ ಮಾಡ್ಕೊಂಡು ನಂದು ಸ್ವಂತ ಉದ್ಯಮಿ ಆಗ್ಬೇಕು ಅನ್ನೋದು ನನ್ನ ಇಚ್ಛೆ ಇದೆ ಸರ್. ಅಂದ್ರೆ ಉದ್ಯಮೆ ಶುರು ಮಾಡ್ಬೇಕು ಅನ್ನುವಂತ ಒಂದು ಲೆಕ್ಕ ಇಟ್ಕೊಂಡೆ ನೀವು ಕೃಷಿಗೆ ಬಂದ? ಸರ್, ಎರಡು. ಅಂದ್ರ ಹಳ್ಳಿ ಒಳಗ ಏನು ಒಂದು ಉತ್ಪನ್ನ ತಯಾರಾಯ್ತು ಅಂತಂದ್ರೆ ಅದು ದಿಲ್ಲಿ ತನಕನು ಕಳಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು. ಇದು ನಮ್ದಂತಲ್ಲ ಸರ್, ಮುಂದಿನವ್ರಿಗೂ ಹೇಳ್ತೀನಿ ಸರ್, ಎಲ್ಲರೂ ಇದನ್ನೇ ಮಾಡ್ಬೇಕಂತ ನಂದ ಅಭಿಪ್ರಾಯ ಸರ್. ಯಾಕಂದ್ರ ಬೆಳೆಯೋದು ಹಳ್ಳಿದಿಂದನೆ, ಮೌಲ್ಯವರ್ಧನೆ ಅಲ್ಲೇ ಆಗಿ ಹೊರಗಡೆ ಹೋಗ್ಬೇಕು ಅಂತ ನಮ್ದು. ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರ ಇಟ್ಕೊಂಡಿದ್ರಿ ಶಿವಾನಂದ ಅವ್ರೆ. ಈಗ ನೀವು ನಿಮ್ಮ ತಂದೆಯವರು ಮತ್ತೆ ಮನೆಯವರು ಎಲ್ಲರೂ ಕುಟುಂಬದವರು ಇಲ್ಲ ಕೃಷಿ ಮಾಡುವ ಅಂತ ಹೇಳಿ ಅಂತಂದಾಗ ನಿಮ್ಮ ಒಂದು ಮನಸ್ಥಿತಿ ಹೆಂಗಿತ್ತು? ನಾ ಯಾಕೆ ಇಲ್ಲಿ ಬರಲಿ ಅನ್ನುವಂತ ಒಂದು ವಿಚಾರ ಇತ್ತ? ಹೆಂಗ ಅದು ಬೈ ಬ್ಲಡ್ ನಮ್ದು ಕತಿಜಾಪುರ ಗ್ರಾಮದಲ್ಲಿ ಸರ್, ನಮ್ದು ಮಿನಿಮಮ್ 5 ತಲೆ ಹೋಗಿದಾವ ಸರ್. ನಮ್ದು ಅವಾಗ 500 ವರ್ಷದ ಮನೆ ಇದೆ ಸರ್ ನಮ್ದು. ಹಿಂಗಾಗಿ ಆ ಬೈ ಬ್ಲಡ್ ಇಂದನೆ ನನ್ಗ ಇದು ಮ್ಯಾಡ ಅಂತ ಅನ್ನೋದು ನಂದು ನನ್ನ ಇದ್ರೊಳಗ್ ಬಂದೇ ಇಲ್ಲ ಸರ್. ಅಂದ್ರೆ ಅದು ಒಂದು ಆಸ್ತಿ ನಿಮ್ಮಲ್ಲಿ ರಕ್ತಗತವಾಗಿ ಬಂದ ಆಸ್ತಿ, ಹೌದು ಸರ್. ಅದನ್ನ ನಮ್ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇದನ್ನೇ ಬೆಳೆಸಬೇಕು ಅನ್ನೋದು ವಿಚಾರ ಮಾಡ್ಕೊಂಡು ಬಂದ್ರಿ. ಏನೇನು ತಾವು ಬೆಳೀತಾ ಇದ್ರಿ ಸರ್? ಈಗ ನಮ್ದು 18 ಎಕರೆ ಇದೆ ಸರ್. 18 ಎಕರೆದಲ್ಲಿ ಮುಂಗಾರಿ ಮಳೆ ಆದ್ರೆ ಹೆಸರು ಉದ್ದ ಬೆಳಿತೀವಿ ಸರ್. ಆಗ್ಲಿಲ್ಲ ಅಂದ್ರೆ ತೊಗರಿ, ಕಡ್ಲಿ, ಆಮೇಲೆ ಜೋಳ, ಗುಜರಾತ್ ಬನ್ಸಿ ಗೋಧಿ ಅಂತ ಬರ್ತಾವ ಸರ್, ಅದು ರೀ ಸರ್. ಆಮೇಲೆ ಮನೆ ಪೂರ್ತೇಕ ಎಣ್ಣೆ ಸಂಬಂಧ ಇದು ಬೆಳಿತೀವಿ ಸರ್, ಕುಸುಬಿ ಬೆಳಿತೀವಿ ಸರ್ ಮನೆಗೆ ಆಗುವಷ್ಟು. ಹೌದಾ, ಕುಸುಬಿಯನ್ನ ನೀವು ಬೆಳಿತಾ ಇದ್ದೀರಿ, ಬಹಳ ಸಂತೋಷ ಆಯ್ತು ಕೇಳಿ. ಬಹಳಷ್ಟು ಜನ ರೈತರು ಅದನ್ನ ಬೆಳೆದನ್ನ ಬಿಟ್ಟಾರ. ಎಣ್ಣೆ ಬೆಳೆಯಾಗಿ ನಮ್ಮ ಭಾಗದೊಳಗೆ ಬಹಳ ಪ್ರಸಿದ್ಧವಾಗಿರುವಂತಹ ಕುಸುಬಿ ಬೆಳೆ. ನೀವು ಹೆಂಗ ಅದನ್ನು ಬೆಳೀತಾ ಇದ್ರಿ? ಅದರಿಂದ ಏನಾದ್ರೂ ನಿಮಗೆ ಅಂದ್ರೆ ಈಗೇನು ಕೊಯ್ಲು ಮಾಡುವಂತ ಒಂದ್ ಸಂದರ್ಭದೊಳಗೆ ಮುಳ್ಳಿರೋದಕ್ಕೆ ಸಮಸ್ಯೆ ಆಗ್ತದ ಅಂತ ಹೇಳಿ ಹೇಳ್ತಾರೆ, ನಿಮಗೆ ಹೆಂಗ ಅನಿಸ್ತದ? ಈಗ ತಂತ್ರಜ್ಞಾನ ಮತ್ತೆ ಆಟೋಮೊಬೈಲ್ಸ್ ಬಂದಿದಾವ ಸರ್. ಹಳಿದು ಟ್ರೆಡಿಷನಲ್ ಇರ್ಬೇಕು ಸರ್, ಹೊಸದ ಈಗ ಟೆಕ್ನಾಲಜಿ ಇವೆರಡು ಕಂಬೈನ್ಡ್ ಆಗಿ ಮಾಡಿದ್ರೆ ಮುಳ್ಳಿದ್ರೇನು ಏನಿದ್ರು ಅದ ಕೆಲಸ ಸರಳ ಆಗ್ತೈತಿ ಸರ್. ಅಂದ್ರೆ ಹೊಸ ತಂತ್ರಜ್ಞಾನವನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು, ಇದ್ದಂತ ಬೆಳೆಯನ್ನ ನಾವು ಟ್ರೆಡಿಷನಲ್ ಆಗಿ ಬೆಳಿಬೇಕು ಸರ್. ಅಲ್ಲಿ ಟೆಕ್ನಾಲಜಿ ತರೋದಂದ್ರ ರಾಸಾಯನಿಕಗಳನ್ನ ಸ್ವಲ್ಪ ಕಡಿಮೆ ಇರ್ಬೇಕು ಸರ್, ಮಧ್ಯಮವಾಗಿ ಇಟ್ಕೊಂಡು ಬೆಳಿಬೇಕು ಅನ್ನೋದು ಸರ್. ಅಡ್ಡಿಲ್ಲ, ಈಗ ರಾಸಾಯನಿಕಗಳನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನೊಳಗೆ ಇರುವಾಗ ನೀವು ಹೋಮಿಯೋ ಕೃಷಿಯನ್ನು ಕೂಡ ಅಳವಡಿಸಿಕೊಳ್ಳಿ. ಹೆಂಗ ಹೋಮಿಯೋ ಕೃಷಿ ಬಗ್ಗೆ ನಿಮಗೆ ಹೆಂಗ ತಿಳ್ಕೊಂಡ್ರಿ, ಮತ್ತ ಅದರೊಳಗೆ ಯಾಕೆ ನಿಮಗೆ ಆಸಕ್ತಿ ಬಂತು? ಇಲ್ಲಿ ನಮ್ಮ ಬಿಜಾಪುರದಲ್ಲಿ ಸರ್ ಲಕ್ಷ್ಮೀಗುಡಿ ಹತ್ರ ಒಂದು ಗಿರೀಶ್ ಕುಲಕರ್ಣಿ ಅಂತ ಡಾಕ್ಟರ್ ಇದಾರೆ ಸರ್. ಅವರು ಹೋಮಿಯೋ ಮೆಡಿಸಿನ್ ಇದಾರೆ ಸರ್, MD ಆಗಿದೆ ಸರ್. ಅವರು ಮನುಷ್ಯರಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ಮನುಷ್ಯರೇ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾರ ಅಂದ್ರೆ ಸಸ್ಯಗಳು ಯಾಕೆ ಇಂಪ್ರೂವ್ಮೆಂಟ್ ಆಗಂಗಿಲ್ಲ ಅನ್ನೋದು 2 ವರ್ಷದ ಹಿಂದೆನೆ ನನಗೆ ಗೊತ್ತಾಗಿ ಅದಕ್ಕೆ ನಾನು ಕನ್ವರ್ಟ್ ಆದೆ ಸರ್. ನಮ್ಮ ತಂದೆ ತಾಯಿ ಅವರು ತೋರಿಸೋದು ಅಲ್ಲೇ ಸರ್, ಅವರು ಎಷ್ಟೋ ಕಾಲು ಕೈನು ಎಷ್ಟೋ ಇತ್ತು, ಈಗ ಹೋಮಿಯೋ ಮೆಡಿಸಿನ್ ತಗೊಳ್ಳೋದ್ರಿಂದ ಅವ್ರ ಹೆಲ್ತ್ ಇಂಪ್ರೂವ್ ಆಗಿದೆ ಅಂದ್ರೆ ನಮ್ದು ಅಗ್ರಿಕಲ್ಚರ್ ಬೈ ಸೀಡ್ ಅನ್ನು ಇಂಪ್ರೂವ್ ಆಗ್ತೈತಿ ಅನ್ನೋದು ಕಾನ್ಸೆಪ್ಟ್ ಮೇಲೆ ನಾ ಬಳಕೆ ಮಾಡಕ್ ಶುರು ಮಾಡಿದೆ. ಅಡ್ಡಿ ಇಲ್ಲ, ನೀವು ಅದ್ರ ಬಗ್ಗೆ ತಿಳ್ಕೊಂಡ್ರಿ ಹಿಂಗ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಕ್ಕ, ಈಗ ಮತ್ತೆ ಇಂಥ ಒಂದು ಔಷಧವನ್ನ ಕೃಷಿ ಒಳಗೆ ಉಪಯೋಗ ಮಾಡ್ರಿ ಅಂತ ಹೇಳಿ ಹೇಳವ್ರ ಬೇಕಲ್ಲ, ಅದನ್ನ ಹೆಂಗ ನೀವು ಪಡ್ಕೊಂಡ್ರಿ? ಅದು ಹಂಗೆ ಗಿರೀಶ್ ಬದ್ರಗೊಂಡ್ರು ಸರ್, ಒಂದು 8 ವರ್ಷ ಹಿಂದ್ಗಡೆ ಧಾರವಾಡ ಕೃಷಿ ಮೇಳದಲ್ಲಿ ಭೇಟಿಯಾಗಿದ್ವಿ. ಅವ್ರಿಗೂ ಮೊದಲು ಗೊತ್ತಿರಲಿಲ್ಲ ಸರ್, ಅದು ಹಂಗೆ ಬೆಳೀತಾ ಬೆಳೀತಾ ಹಂಗೆ ಅವ್ರದ್ದು ಸಂಪರ್ಕದಲ್ಲಿ ಇದ್ದಾಗ ಅದು 2 ವರ್ಷ ಹಿಂದ್ಗಡೆನೆ ಡಾಕ್ಟರ್ದು ಹಿಂಗಾಯ್ತು ಅಂದ್ರೆ ಜನಸಾಮಾನ್ಯದ ರೋಗ ಕಮ್ಮಿ ಆಗ್ತಾವ ಅಂದ್ರೆ ಇದಕ್ಕೂ ಯಾಕೆ ಬೆಳೆಸಿ ಮಾಡಬಾರ್ದು ಅಂತ ಅವ್ರ ತಲೆಯಲ್ಲೂ ಹಂಗೆ ಕುತ್ತಲೆ ಮಾತಿಗೆ ಬಂದಾಗ ಅದು ಸ್ಟಾರ್ಟ್ ಆಯ್ತು. ಆ ವಿಚಾರವನ್ನ ನೀವು ಅಳವಡಿಸಿಕೊಂಡ್ರಿ, ಮತ್ತೆ ಅವರು ಔಷಧಗಳನ್ನ ಕೊಟ್ಟರು ಹೆಂಗ? ಹೌದು ಸರ್, ಅದು ಮಾಡ್ಬೇಕಾದ್ರೆ ಸ್ವಲ್ಪ ಮಷಿನ್ಸ್ ಬೇಕು ಸರ್, ಅಂದ್ರೆ ವೈಬ್ರೇಷನ್ ಅಲ್ಲಿ ಹಾಕಿ ಮಾಡಿ ಎಷ್ಟು ಬೇಕಷ್ಟು ಮಿನಿಮಮ್ ಕ್ವಾಂಟಿಟಿ ಕ್ವಾಲಿಟಿ ಎಷ್ಟು ಬೇಕಷ್ಟೇ ನಾವು ಅದನ್ನ ಹೊರಗೆ ತಕೊಂಡು ಬಳಸ್ಕೋಬೇಕು ಸರ್. ಅಂದ್ರೆ ಅವೆಲ್ಲ ಪ್ರಮಾಣಕ್ಕೆ ಅನುಗುಣವಾಗಿ ಗಿರೀಶ್ ಅವರು ನಿಮಗೆ ಅಂತ ಒಂದು ಔಷಧಿಗಳನ್ನ ತಯಾರು ಮಾಡಿಕೊಟ್ರು. ಏನ್ ಮಾಡಿದ್ರಿ ಆಕ್ಚುಲಿ? ಈಗ ಜೋಳದೊಳಗೆ ಅದನ್ನ ಬಳಸಿದ್ರು ಅಥವಾ ಗೋಧಿ ಒಳಗೆ ಬಳಸಿದ್ರು ಅಥವಾ ಎಲ್ಲ ಬೆಳೆಗಳಲ್ಲಿ ಬಳಸಿದ್ರು, ಹೆಂಗ್ ಮಾಡಿದ್ರಿ? ನಮ್ದು ಈಗ ಜೋಳ ಗೋಧಿಲೆ ಜಾಸ್ತಿ ಬಳಸಿದ್ದು ಸರ್, ತೊಗರಿಗೆ ಅದು ಇನ್ನ ಟ್ರಯಲ್ ಮಾಡಿಲ್ಲ ಸರ್. ಜೋಳ ಗೋಧಿ ಒಳಗೆ ಹೆಂಗ್ ಬಳಸಿದ್ರಿ? ಎದಕ್ಕೆ ಬೀಜೋಪಚಾರ ಮಾಡಿದ್ರು ಅಥವಾ ಮತ್ತೆ ಏನೇನು ಒಂದ್ ಸ್ವಲ್ಪ ನೀವು? ನಮ್ದು ಉತ್ತರ ಕರ್ನಾಟಕ ಒಳಗ ನಮ್ದು ಮಾಲ್ದಂಡಿ ಜೋಳ ಅಂತ ನಾವು ಬೆಳಿತೀವಿ ಸರ್. ಹೌದು, ಆ ಮಾಲ್ದಂಡಿ ಜೋಳದಾಗ 10 ವರ್ಷ ಜಾಸ್ತಿ ಬೆಳೆದಿದ್ದೆ ಸರ್ ನಾನು, ಅವಾಗ ಚಲೋ ಬಂತು ಸರ್ ಇಳುವರಿ. ಏನ್ ಮಾಡಿದ್ರಿ ಅದಕ್ಕೆ? ಅಂದ್ರೆ ಉಪಯೋಗ ಮಾಡುದಂತಂದ್ರೆ ಔಷಧಿಯನ್ನು ಉಪಯೋಗ ಮಾಡುದಂತಂದ್ರೆ ಏನ್ ಮಾಡಿದ್ರಿ ನೀವು? ಈಗ 1 ಎಕರೆಗ್ ಸರ್ 3 kg ಬಿತ್ತೀವಿ ಸರ್. ನಾವು ಬಿತ್ತಬೇಕಾದ್ರೆ ಸ್ವಚ್ಛಂಗೆ ಸ್ವಲ್ಪ ಮೊದಲು ಅವರು ವಾಶ್ ಮಾಡ್ಬೇಕು ಸರ್. ವಾಶ್ ಮಾಡಿ ಇವರು ಕೊಟ್ಟಿದಂತ ಪ್ರಮಾಣ ಏನಿರ್ತೈತಲ್ ಸರ್ ಅದನ್ನ ಕೈಲೇನೆ ಮಿಕ್ಸ್ ಮಾಡಿ ನೆರಳೊಳಗ ಆರಬೇಕು ಸರ್. ಆರಿಸ್ಬೇಕು. ಹಾ, ಆರಿಸಾದ್ಮೇಲೆ ಅದನ್ನ ರಾತ್ರಿ ಸ್ವಲ್ಪ ಡ್ರೈ ಆಗಿ ಬಿಟ್ಟು ಮುಂಜಾನೆ ಏನೈತಿ ಬಿತ್ತನೆ ಮಾಡ್ಬೇಕು. ಅಂದ್ರೆ ನೀವು ಆ ಹೋಮಿಯೋಪತಿ ಔಷಧದಿಂದ ಬೀಜೋಪಚಾರ ಮಾಡಿದ್ರಿ? ಹಾ ಸರ್, ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರಿ? ಹೌದು ಸರ್. ಅದು ಮಾಡೋದ್ರಿಂದ ಮೊಳಕೆ ಪ್ರಮಾಣ ಹೆಚ್ಚಿದೆ ಸರ್, ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೈತೆ ಸರ್. ಈಗ ನೀವು ಏನು ಬಿತ್ತನೆ ಮಾಡಿದ್ರಿ, ಬಹುಶಃ ನೀವು ಎಲ್ಲ ಲೆಕ್ಕ ಇಟ್ಟಿರ್ಬೇಕು ಅಂತ ಹೇಳಿ ನನಗೆ ಅನಿಸ್ತದ. ಬಿತ್ತನೆ ಆದ ದಿನದಿಂದ ಹಿಡಿದು ಎಷ್ಟು ದಿವಸಕ್ಕೆ ಮೊಳಕೆಗಳು ಬಂದವು, ಆಮೇಲೆ ನೀವೇನು ಸಾಮಾನ್ಯವಾಗಿ ಮೊದಲಿನ ದಿನಗಳಲ್ಲಿ ಕೃಷಿ ಮಾಡ್ತಾ ಇದ್ರಿ, ಅವಾಗ ಮೊಳಕೆಗಳು ಹೆಂಗ್ ಬರ್ತಿದ್ವು, ಮತ್ತೆ ಈಗ ಈ ಔಷಧ ಹಚ್ಚದ ನಂತರ, ಹೋಮಿಯೋ ಔಷಧ ಹಚ್ಚದ ನಂತರ ಯಾವ ರೀತಿ ಬದಲಾವಣೆ ಆಯ್ತು? ಮೊಳಕೆ ಪ್ರಮಾಣ ಏನ್ ಸರ್, ಆಲ್ಮೋಸ್ಟ್ ಆಲ್ ಒಂದ್ ಎರಡು ದಿವಸ ಮೂರ್ ದಿವಸ ಹಿಂಗ್ ಫರಕ್ ಆಗುತ್ತೆ ಸರ್. ಬಟ್ ಕೆಮಿಕಲ್ ಆಗೋದ್ರಿಂದ ಅಗಿ ಸಾಯ್ತಾವ್ ಸರ್, ಅಲ್ಲಿ ಬೆಳವಣಿಗೆ ಕುಂಠಿತ ಆಕೈತ್ರಿ. ನಾವು ಬಿತ್ತದು ಸಮ ಪ್ರಮಾಣ ಸಮಾನಾಂತರ ಇಟ್ಕೊಂಡು ನಾವು ಬಿತ್ತಿದೇವಲ್ಲ, ಎಲ್ಲಾರು ಈಕ್ವಾಲಿಟಿ ಬರ್ತೈತೆ ಸರ್. ಆಮೇಲೆ ತೆನೆನೋ ಒಂದ್ ದಪ್ಪ ಒಂದ್ ಸಣ್ಣ ಈ ತರ ಇದು ಆಗಂಗಿಲ್ಲ ಸರ್. ಹಿಂಗಾಗಿ ಎಲ್ಲಾ ಸಮ ಪ್ರಮಾಣ ಬರೋದ್ರಿಂದ ಈಲ್ಡ್ ಚಲೋ ಬರ್ತೈತಿ. ಅಂದ್ರೆ ತೆನೆಗಳ ಸೈಜ್ ಕೂಡ ಬಹಳ ಚಲೋ. ಹೌದು ಸರ್, ಒಂದೇ ಲೆವೆಲ್ ಇರ್ತದ. ಹೌದು, ಬೆಳೆ ಎತ್ತರ ಸಹಿತ ಒಂದೇ ಲೆವೆಲ್ ಒಳಗಿರ್ತದೆ, ಸಸಿಗಳು ಸಹಿತ ಒಂದೇ ಎತ್ತರದೊಳಗೆ ಇರ್ತವೆ. ಆಮೇಲೆ ಅವುಗಳ ಬೆಳವಣಿಗೆ ಕೂಡ ಬಹಳ ಸುಂದರ ಅನಿಸ್ತದೆ, ಖುಷಿ ಅನಿಸ್ತದೆ ಬೆಳವಣಿಗೆ ನೋಡೋದಕ್ಕೆ. ಹೌದು ಸರ್. ಮತ್ತೆ ಈಗಿನ ಇದಕ್ಕೆ ಸ್ವಲ್ಪ ಕೆಲವೊಬ್ರು ಡಿಐಪಿ ಹಾಕಿ ಬೆಳೀತಾರ ಸರ್, ಈಗ ಪೆಸ್ಟಿಸೈಡ್ ಅನ್ನೋದು ಜ್ವಾಳಕ್ಕೂ ಮಾಡಾಕತ್ತಾರ ಸರ್. ಮಾಡಬಾರ್ದು, ಮಾಡಬಾರ್ದು ಸರ್. ಯಾಕಂದ್ರೆ ನಮ್ದು ಉತ್ತರ ಕರ್ನಾಟಕದವರು ಜ್ವಾಳ ಗೋಧಿನೇ, ಅದಕ್ಕೂ ಕಮರ್ಷಿಯಲ್ ಕ್ರಾಪ್ ಏನು ಸ್ವಲ್ಪ ಚಪಾತಿ ರೊಟ್ಟಿ ಅನ್ನೋದು ರೆಗ್ಯುಲರ್ ಫುಡ್ ಇದೆ ಸರ್. ಇದನ್ನ ದಿನ ಬೆಳಕಿಗೆ ನಾವು ಅದು ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾವ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಅಡ್ಡಿಲ್ಲ. ಅಂದ್ರೆ ಮೊದಲಿಂದಾನೆ ನಿಮಗೆ ಅದು ರಾಸಾಯನಿಕಗಳ ಬಗ್ಗೆ ಒಲವಿಲ್ಲ, ಅದನ್ನ ಬಳಸಬಾರದು ಅಂತ ಹೇಳಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು? ಹಾ ಸರ್, ರಾಸಾಯನಿಕ ಇದ್ರು ಯಥೇಚ್ಛವಾಗಿ ಮಾಡಬಾರ್ದು ಸರ್. ಮಿನಿಮಮ್ ಅದು ಇದ್ದು ಅದು ಹೋಗುವಂತ ಪ್ರಮಾಣದಾಗ ಬೆಳಿ ಹಾಕಬೇಕು, ಮಾಡಬೇಕು. ಈಗೇನು ವಿಜ್ಞಾನಿಗಳು ಶಿಫಾರಸು ಮಾಡಿರ್ತಾರ, ಅದ್ರ ಪ್ರಮಾಣದೊಳಗೆ ನಾವು ಬೇಕು ಅಂತಂದ್ರೆ ಉಪಯೋಗ ಮಾಡ್ಕೋಬಹುದು, ಇಲ್ಲ ಬೇಡ ಅಂತ ಅನಿಸ್ ಬಿಟ್ಟು ಬಿಡ್ಬೇಕು. ಅದು ಗೋಧಿ ಜ್ವಾಳದಾಗ ಬಿಟ್ರೆ ಒಳ್ಳೇದು, ಅದು ವಿಷ ಅಲ್ಲ. ಹಾ ರೀ, ವಿಷವನ್ನು ನಾವು ಮತ್ತೆ ನಮ್ಮ ಅಕ್ಕಿಗೆ ನಮ್ಮ ಜ್ವಾಳಕ್ಕೆ ಗೋಧಿಗೆ ಮತ್ತೆ ನಾವೇ ವಿಷ ಉಳಿಸ್ತೀವಿ, ಅದು ಮತ್ತೆ ನಮ್ಮ ಹೊಟ್ಟೆನೆ ಸೇರ್ತದೆ, ಅದು ನೋವಾಗ್ತಿತ್ತು, ಅದು ಬೇಜಾರಾಗ್ತಿತ್ತು. ಈಗ ಏನು ನೀವು ಬೀಜೋಪಚಾರ ಮಾಡಿದ್ರಿ, ಬೀಜೋಪಚಾರ ಒಂದೇ ಮಾಡಿದ್ರು ಅಥವಾ ಮತ್ತೆ ಬೇರೆ ಔಷಧಗಳನ್ನು ಬಳಸಿದ್ರಿ ಜ್ವಾಳದೊಳಗೆ? ಇಲ್ಲ ಸರ್, ನಾವು ನಮ್ಮ ಮನಿ ಪೂರ್ತೇಕ ಇದಷ್ಟೇ ಮಾಡಿ ಬಿತ್ತಿದ್ದು ಸರ್. ಗೊಬ್ಬರ ಸತೇಕ ನಾವು ಹಾಕ್ಲಿಲ್ಲ. ಹಾಕೋದೇನ್ ಸರ್, ಏನು ಈ ಬ್ಯಾಸಗಿಗೆ ಕುರಿ ಬರ್ತಾವ ಸರ್, ನಮ್ಮಲ್ಲಿ ನಾವು ಯಾವ್ಯಾವ ಜಾಗಕ್ಕೆ ಬೆಳಿಬೇಕಲ್ಲ ಅಲ್ಲಿ ಕುರಿ ಕುಂದರ್ಸ್ಬಿಡ್ತೇವೆ ಸರ್. ಹಿಂಗಾಗಿ ಅದ ಅಲ್ಲಿ ಗೊಬ್ಬರ ಸಿಗ್ತೈತಿ, ನಾವು ಹಾಕೋದು ಬೇಡ. ಮೆಡಿಸನ್ ಏನೈತಿ ಅದು ಸ್ಪ್ರೌಟಿಂಗ್ ಈಕ್ವಾಲಿಟಿ ತರಕ ಸೀಡ್ ಟ್ರೀಟ್ಮೆಂಟ್ ಅಷ್ಟು ಮಾಡಿ ಬಿಟ್ರಲ್ಲ, ನಮ್ಗೆ ಏನ್ ಇಳುವರಿ ನಮ್ಗೆ ಬರುವಂತದ್ ನಮ್ಗೆ ಬರ್ತೈತಿ ಸರ್. ಅಂದ್ರೆ ಪೂರ್ತಿ ಬೆಳೆ ಅವಧಿ ಒಳಗೆ ನೀವು ಬೇರೆ ಯಾವುದೇ ಕೆಲಸ ಮಾಡಿಲ್ಲ, ಬರೀ ಔಷಧಿಯನ್ನ ಅಂದ್ರೆ ಹೋಮಿಯೋ ಔಷಧಿಯನ್ನ ಬೀಜೋಪಚಾರ ಮಾಡಿದ್ರೆ? ಹೌದು ಸರ್. ಆಮೇಲೆ ಕುರಿ ನಿಲ್ಸಿದ್ದೊಂದು ಬಿಟ್ರೆ ಬೇರೆ ಏನು ಮಾಡಿ? ಇಲ್ಲ ಇಲ್ಲ ಸರ್, ಬೇರೆ ಯಾವುದೇ ಗೊಬ್ಬರ ಕೊಟ್ಟಿ? ಇಲ್ಲ ಇಲ್ಲ ಸರ್. ಒಂದು ಬೆಳೆ ಅವಧಿ ಪೂರ್ಣ ಆದ ನಂತರ ಈಗ ಜೋಳ ಕೊಯ್ಲಿಗೆ ಬಂತು, ಅವಾಗ ಹೆಂಗಿದ್ವು ನೋಡೋದಕ್ಕೆ? ಹೆಂಗಿತ್ತು ಬೀಜಗಳ ಒಂದು ಸೈಜ್ ಆಗ್ಲಿ, ತೆನೆಗಳ ಸೈಜ್ ಆಗ್ಲಿ? ಚಲೋ ಇದೆ ಸರ್. ಚಲೋ ಇತ್ತು. ಚಲೋ ಇತ್ತು. ಮಳೆ ಮೇಲಿಂದ ಬೆಳೆದ್ರೆ ಸರ್ ಒಂದ್ ಎಕರೆಗೆ ಒಂದ್ 8-9-10 ಕಟ್ಟ ಅಂದ್ರೆ ಮಿನಿಮಮ್ 8 ಕ್ವಿಂಟಲ್, 6-8 ಕ್ವಿಂಟಲ್ ತನ ಬೀಳ್ತೈತಿ ಸರ್ ಮೇಲಟ್ಟಿಗೆ. ಮೇಲಡವಿಗೆ ಈಗ 6-8 ಅಂತಂದ್ರೆ ಈಗ ನೀವು ಹೋಮಿಯೋಪತಿ ಔಷಧ ಏನು ಉಪಯೋಗ ಮಾಡಿದ್ರೆ ಅದರ ನಂತರ ಏನ್ ಬದಲಾವಣೆ ಆಯ್ತು, ಇಳುವರಿ ಒಳಗೆ ಏನು ಬದಲಾವಣೆ ಆಯ್ತು? ಇಳುವರಿ ಈಕ್ವಾಲಿಟಿ ಬರ್ತೈತೆ ಸರ್, ಸಾಯುವಂತ ಪ್ರಮಾಣ ಹೋಗುವಂತ ಹಾಳಾಗುವಂತ ಪ್ರಮಾಣ ಪೂರ್ತಿ ನಿಲ್ಲಿಸದಂಗ ಆಗುತ್ತೆ ಸರ್. ಸಸಿಗಳ ಸಾವು ಕಡಿಮೆ ಆಗುತ್ತೆ, ಆಮೇಲೆ ಬೆಳವಣಿಗೆ ಚಲೋ ಆಗ್ತದೆ, ಆಮೇಲೆ ಕಾಳುಗಳ ಸೈಜ್ ಏನದ, ಕಾಳುಗಳ ಸೈಜ್ ಹೆಚ್ಚಾಗ್ತದಂತೆ? ಹೌದು ಸರ್. ಕಾಳುಗಳಿಗೆ ಹೊಳಪ ಏನಾದ್ರೂ ಬರ್ತದನ? ಹೊಳಪ ಅಂದ್ರೆ ಸ್ಪ್ರೌಟಿಂಗ್ ಅಲ್ಲೇ ಗೊತ್ತಾಗುತ್ತೆ ಸರ್, ಗೊತ್ತಾಗ್ತದೆ, ಶೈನಿಂಗ್ ಇರ್ತಾವ ಸರ್. ಅಡ್ಡಿಲ್ಲ. ಕಾಳುಗಳು ನಾನು ಹೇಳೋದು, ತೆನಿ ಏನು ನೀವು ನೋಡ್ತೀರಿ ಫೈನಲ್ ಆಗಿ, ಆ ಟೈಮ್ ನೊಳಗೆ ತೆನಿಗಳು ಹೆಂಗ್ ಕಾಣಿಸ್ತಾ ಇದ್ದು ನಿಮಗೆ? ಚಲೋ ನೋಡಿದ ಕೂಡಲೇ ಖುಷಿ ಅನಿಸ್ತದೆ, ಕಾಳುಗಳು ಎಷ್ಟು ದೊಡ್ಡದಪ್ಪ, ಹೌದು ಹೌದು, ಹೊಳಿತಾ ಇದ್ದಾವೆ ಅಂತ. ಹೌದು, ಅದು ಈಕ್ವಲಿ ಈಗ ಇಲ್ಲಿ ರೋಡ್ ಸೈಡ್ ಎಲ್ಲ ಹಿಟ್ನಳ್ಳಿ ಫಾರ್ಮ್ ನಾಗ ಏನು ಬೆಳೀತಾರಲ್ಲ ಸರ್, ಆ ಯೂನಿಫಾರ್ಮಿಟಿ ಬರ್ತೈತೆ ಸರ್. ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಬೆಳೀತಾರಲ್ಲ ಒಂದೇ ಸೈಜ್ ಇಂದು ಒಂದೇ ಸೈಜ್ ತೆನೆಗಳು ಒಂದೇ ಸೈಜ್ ಅಂತ ಹೇಳಿದ್ರು. ಆಮೇಲೆ ತೆನೆಗಳ ಸೈಜ್ ಏನದ ಅವು ಒಂದ್ ಸ್ವಲ್ಪ ದೊಡ್ಡವು ಅದನ್ನ ಹೆಂಗ? ಹೌದು ಸರ್. ಅಂದ್ರೆ ಒಟ್ಟ ಈಗ ಎಲ್ಲಾ ಕೂಡಿ ಫೈನಲ್ ಆಗಿ ಏನಪ್ಪಾ ಅಂತಂದ್ರೆ ನಮ್ಗೆ ಇಳುವರಿ ಹೆಚ್ಚು ಬರಬೇಕು ಅನ್ನೋ. ಹೌದು ಹೌದು ಸರ್. ಬೆಳೆಗಳ ಆರೋಗ್ಯ ಚಲೋ ಇರಬೇಕು, ಅದ್ರ ಜೊತೆಗೆ ನಮ್ಗೆ ಇಳುವರಿನೂ ಹೆಚ್ಚು ಮತ್ತೆ ವಿಷಮುಕ್ತ ಆಹಾರ. ವಿಷಮುಕ್ತ ಆಹಾರ. ಈಗ ಇಳುವರಿ ಈಗ ಮೊದ್ಲು ಬೆಳೀತಾ ಇದ್ರಿ, ಆರು ವರ್ಷದ ಹಿಂದೇನು ನೀವು ಬೆಳೀತಾ ಇದ್ರಿ, ಅವಾಗಿಂದ ಇಳುವರಿ ಆಮೇಲೆ ಈ ಒಂದು ಬೀಜೋಪಚಾರ ಮಾಡಿದ ನಂತರದ ಇಳುವರಿ ಏನ್ ವ್ಯತ್ಯಾಸ ಕಂಡ್ರಿ? ಎಷ್ಟು ವ್ಯತ್ಯಾಸ ಆಯ್ತು? ಅಲ್ಲಿ ನಿಮಗೆ ಆರು ಕ್ವಿಂಟಲ್ ಬರ್ತಿತ್ತು, ಇಲ್ಲ ಹತ್ತು ಕ್ವಿಂಟಲ್ ಬಂತ, ಹೆಂಗ ನಿಮ್ಮ ಅನುಭವ ಏನು? ಮೊದಲು ಐದರಿಂದ ಆರು ಅಷ್ಟೇ ಇದು ಮಾಡ್ತಿದ್ದೀವಿ ಸರ್. ರಾಸಾಯನಿಕ ಬಿಟ್ಟು ಕುರಿ ಕುಂದ್ರಸುದು ಇವು ಏನು ಆಕ್ಟಿವಿಟೀಸ್ ಇರ್ಲಿಲ್ಲ ಸರ್ ಅವಾಗ. ಸುಮ್ನೆ ಅಂದ್ರೆ ಅದು ಹೆಂಗ್ ಬಂದು ನಮ್ಮಲ್ಲಿ ಇದು ಮಾಡ್ತೋ ಗೊತ್ತಿಲ್ಲ ಸರ್. ಟ್ರೆಡಿಷನಲ್ ಆಗಿ ಬೆಳೆಯೋದ್ರಿಂದ ಅಷ್ಟೇ ಐದರಿಂದ ಆರು ಕ್ವಿಂಟಲ್ ಅಗಿ ಸಾಯೋದು, ಆಮೇಲೆ ರೋಗ ಬರೋದು, ಆಮೇಲೆ ಮತ್ತೆ ಅದು ಎಡಿಷನಲ್ ಅಂತ ಸ್ಪ್ರೇ ಮಾಡೋದು, ಮತ್ತ ನಮ್ದು ಅದನ್ನ ಸ್ಪ್ರೇ ಮಾಡ್ಬೇಕಾದ್ರೂ ಮನುಷ್ಯರ ಮೇಲೆ ಪರಿಣಾಮ ಬೀರೋದು, ಇಷ್ಟೆಲ್ಲ ತಡೆಗಟ್ಟದಂಗ ಆಗಿದೆ ಸರ್ ಒಂದು ಎರಡು ವರ್ಷದಲ್ಲಿ. ಅಂದ್ರೆ ಏಕದಮ್ ಸ್ವಸ್ಥವಾದಂತಹ ಕೃಷಿ ನೀವು ಮಾಡಿರಿ ಈ ಹೋಮಿಯೋ ಔಷಧವನ್ನು ಬಳಸುವುದರಿಂದ. ಇಳುವರಿ ಎಷ್ಟು ವ್ಯತ್ಯಾಸ ಆಯ್ತು ಅಂತ ಕೇಳ? ಅದೇ ಸರ್, ಐದರಿಂದ ಆರ್ ಇದ್ದಿದ್ದು ಎಂಟು ಕ್ವಿಂಟಲ್ ತನಕ ಜಂಪ್ ಆಗಿದೆ. ಎಂಟು ಕ್ವಿಂಟಲ್ ತನಕ ಬಂತು ಜಂಪ್ ಆಗಿದೆ. ಅದು ನೀವು ಪಕ್ಕ ಅನುಭವಿಸಿದ್ರಿ ಅದನ್ನ? ಹೌದು ಸರ್. ಹೌದು, ನೀವು ಕರೆಕ್ಟ್ ಅದನ್ನ ಲೆಕ್ಕ ಇಟ್ಟಿದ್ರಿ. ಎಂಟು ಕ್ವಿಂಟಲ್ ನಿಮಗೆ ಬಂತು ಒಂದ್ ಎಕರೆಗೆ. ಎಷ್ಟು ಎಕರೆ ಬೆಳೆದಿದ್ರಿ ನೀವು? ನಾವು ಇಲ್ಲಿ ಹದಿನೆಂಟು ಎಕರೆದಲ್ಲಿ ಒಂದು ನಾಲ್ಕು ಎಕರೆ ಇದು ಮಾಡ್ಕೊಂಡಿರ್ತೀವಿ ಸರ್, ಪಾರ್ಟಿಷನ್. ಮತ್ತೆ ಕ್ರಾಪ್ ರೊಟೀನ್ ಇಟ್ಟಿರ್ತೀವಿ ಸರ್, ಈ ವರ್ಷ ಈ ಬೆಳೀತಂದ್ರೆ ಮುಂದಿನ ವರ್ಷ ಈ ಜಾಗ ಬಿಟ್ಟು ಬೇರೆ ಕಡೆ ಹಾಕ್ಬೇಕು. ಬೆಳೆ ಪರಿವರ್ತನೆ ಮಾಡ್ಬೇಕು ಒಂದೇ ಲ್ಯಾಂಡ್ ಒಳಗ, ಒಂದೇ ಭೂಮಿ ಒಳಗ ಮೇಲ ಮೇಲ ಬರೇ ಅದನ್ನೇ ಬೆಳಿಬಾರ್ದು. ಮಾಡೋದ್ರಿಂದ ನ್ಯೂಟ್ರಿಯಂಟ್ ಡೆಫಿಷಿಯನ್ಸಿ ಆಗ್ತದೆ, ಕಮ್ಮಿ ಆಗ್ತದೆ. ಈಗ ಜೋಳದೊಳಗ ಅಷ್ಟೇ ಮಾಡಿದ್ರು ಏನು? ಗೋಧಿ ಜೋಳ ಸರ್. ಗೋಧಿ ಒಳಗ ಏನು ಅನುಭವ? ಗೋಧಿ ಒಳಗ ಏನು ಇಳುವರಿ ವ್ಯತ್ಯಾಸ? ಗೋಧಿ ಸ್ವಲ್ಪ ಎರಡು ಎಕರೆ ಅಷ್ಟೇ ಹಾಕಿದ್ದು ಸರ್. ಈ ಸಲ ಏನಿಲ್ಲ ಅಂದ್ರು ಒಂದು ಹತ್ತು ಹನ್ನೆರಡು ಕಟ್ಟ ಆಗಿದೆ ಸರ್. ಏಳು ಕ್ವಿಂಟಲ್ ತನ ಬೆಳೆದಿದ್ದೀವಿ ಸರ್. ಅಷ್ಟೇ. ಮೊದ್ಲು ಎಷ್ಟು ಆಗ್ತಿತ್ತು? ಯಾವ್ದೇ ಬೆಳೆದ್ರೆ ಐದರಿಂದ ಆರು ಎಕರೆಗೆ ಸರ್. ಜೋಳರೇ ಬೆಳೀರಿ ಇದು ಅಷ್ಟೇ ಆಗ್ತಿತ್ತು, ಗೋಧಿ ಅಷ್ಟೇ ಬೆಳೀತು. ಯಾಕಂದ್ರೆ ಅಲ್ಲಿ ಸ್ವಸ್ಥ ಇದು ಇರಲಿಲ್ಲ ಸರ್ ಅದಕ್ಕೆ. ಮತ್ತೆ ಮೊದಲು ಇವು ಕುರಿ ಇದಾಗ್ಲಿ ಸೀಡ್ ಟ್ರೀಟ್ಮೆಂಟ್ ಆಗ್ಲಿ ನಾವು ಮಾಡ್ತಿರ್ಲಿಲ್ಲ ಸರ್. ಒಂದು ಮೂರಿಂದ ನಾಲ್ಕು ಕ್ವಿಂಟಲ್ ಫರಕ್ ಕಂಡೇವು ಸರ್. ಅಷ್ಟು ವ್ಯತ್ಯಾಸ? ಅದು ಜೋಳ ಇರ್ಲಿ ಗೋಧಿ ಗೋಧಿ ಇರ್ಲಿ ವ್ಯತ್ಯಾಸ ಬಂದದ ಅಂತಂದ್ರಿ. ಆಮೇಲೆ ಬೆಳೆಯ ಆರೋಗ್ಯ ಕೂಡ ಚಿಂತೆ ಇರ್ಲಾರ್ದಂಗ ಆಯ್ತು ನಿಮಗೆ? ಹೌದು ಸರ್. ಈಗಾದ್ರೂ ಗೋಧಿಗೂ ಸ್ಪ್ರೇ ಮಾಡ್ತಾರೆ ಸರ್, ಆಮೇಲೆ ಜೋಳಕ್ಕೂ ಸ್ಪ್ರೇ ಮಾಡ್ತಾರೆ. ಅದನ್ನ ಮಾಡ್ಬೇಡ ಅಂತ ನಂದ ರಿಕ್ವೆಸ್ಟ್ ಸರ್ ಎಲ್ಲಾರು. ಈಗ ಎರಡು ಬೆಳೆ ಒಳಗಂತೂ ನಿಮ್ಮ ಅನುಭವ ಆಯ್ತು, ಇನ್ನು ಉಳಿದಂತಹ ಬೆಳೆಗಳಲ್ಲಿ ಸಹಿತ ಇದನ್ನ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ವರ್ಷದಿಂದ ನಾನು ಶುರು ಮಾಡ್ಬೇಕು ಸರ್. ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ ಆಗೋದ್ರಿಂದ ಮನೇಲಿ ಇದು ಹಿಂಗ ಆಗ್ತೈತಿ ಹಿಂಗ್ ಮಾಡ್ತೈತಿ ಅವರು ಹಳಿದು ಅವರು ಅದನ್ನೇ ಹೇಳ್ತಾರೆ ಸರ್. ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ಸಲ ಈಗ ಆರ್ ಎಕರೆ ಏಳು ಎಕರೆ ನಾವು ಕಡ್ಲಿ ಬೆಳಿತೀವಿ ಸರ್, ಒಂದ್ ಎಕರೆ ಎರಡ್ ಎಕರೆ ಟ್ರಯಲ್ ಕೊಡ್ರಿ, ಕೊಟ್ಟು ಅವ್ರಿಗೆ ಮನೆಯಾಗೆ ಹೇಳಿ ಮಾಡಿ ಈ ಸಲ ಮಾಡ್ಬೇಕು ಅನ್ನೋದು. ಅಲ್ಲ ಈಗ ಈಗ ಮತ್ತೆ ನೋಡಿರ್ಬೇಕಲ್ಲ, ಈಗೆಲ್ಲ ನೀವು ಮಾಡಿದಂತದನ್ನ ನೋಡಿದಾರಲ್ಲ ಅವರು ಮನೆಯವರು? ನೋಡಿದಾರೆ ಸರ್. ಅವ್ರಿಗೆ ಮನವರಿಕೆ ಆಗಿದೆ? ಇಲ್ಲ ಆಗಿದೆ ಸರ್. ಈಗ ಈಗಾದ್ರೂ ಬಂದವ್ರಿಗೆ ಮೊದಲು ಹೇಳ್ತಾರೆ ಸರ್, ಬಂದವ್ರಿಗೆ ಯಾರೇ ಅಲ್ಲೇ ಊರಲ್ಲಿ ಬಂದ್ರೆ ಹಾಕ್ಬೇಡ್ರಿ, ಮಾಡ್ಬೇಡ್ರಿ, ಸ್ಪ್ರೇ ಮಾಡ್ಬೇಡ್ರಿ, ಯಾಕಂದ್ರ ಗೋಧಿ ಜೋಳ ಅನ್ನೋದು ಊರೆಲ್ಲ ಹೋಕೈತ್ ಸರ್ ನಾವ್ ಬೆಳೆದಿದ್ದ, ಅದಕ್ಕೆ ಸಂಬಂಧ ಮಾಡ್ಬೇಡ ಅಂತ ಹೇಳ್ತಾರ ಸರ್. ಅಲ್ಲ ಈಗ ನಿಮ್ಗೆ ಏನ್ ಹದಿನೆಂಟು ಎಕರೆ ಜಮೀನ್ ಅದ, ಹದಿನೆಂಟು ಎಕರೆ ಎಲ್ಲಾ ಪೂರ್ತಿ ಇನ್ ಮೇಲೆ ನಾವು ಹೋಮಿಯೋ ಕೃಷಿನೇ ಮಾಡ್ಬೇಕು ಅನ್ನುವಂತ ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಿ? ಈ ಸಲದಿಂದ ಸ್ಟಾರ್ಟ್ ಮಾಡ್ತೀವಿ, ಈ ಸಲ ಸ್ಟಾರ್ಟ್ ಮಾಡ್ತೀವಿ, ಹದಿನೆಂಟು ಎಕರೆನು ಪೂರ ಮಾಡ್ತೀರಿ? ಮಾಡ್ತೀವಿ. ಅದ್ರೊಳಗೆ ಟ್ರಯಲ್ ತಗೊಂತೀನಿ ಸರ್, ಫಸ್ಟ್ ಟ್ರಯಲ್ ತಗೊಂಡು ಗೋಧಿ ಕಾಯ್ತು ಜೋಳಕ್ಕಾಯ್ತು ಸರ್, ಅದಂತೂ ನಾನು ಚೇಂಜ್ ಮಾಡಲ್ಲ. ತಗೊಂಡೇ ಬಿಟ್ಟಿರ್ಲಿಲ್ಲ, ಮಾಡೇ ಬಿಟ್ಟಿರಿ, ಈಗ ಎರಡು ವರ್ಷ ಆಯ್ತು. ಈಗ ಈ ಗೋಧಿ ಜೋಳಕ್ಕಾಗಿದೆ ಸರ್, ಅದು ತೊಗರಿಗಿನ್ನ ತೊಗರಿ ಒಳಗೂ ಹಂಗೆ ಇರ್ತದೆ. ಅಂದ್ರೆ ಮಾಡೋಕ್ಕಿಂತ ಮೊದಲ ಸ್ವಲ್ಪ ನೋಡ್ಬೇಕು, ನೋಡಿ ಮಾಡಿ ಮಾಡ್ಬೇಕು ಅನ್ನೋದು. ಈಗಂತೂ ನಿಮ್ಗೆ ಒಂದು ಖತ್ರಿ ಬಂದದ, ಭರವಸೆ ಬಂದದ? ಹೌದು ಬಂದಿದೆ ಸರ್. ಈ ಎರಡರ ಮೇಲಂತೂ ಟ್ರಯಲ್ ಆಗಿದೆ, ಇದ್ರ ಮೇಲೆ ಟ್ರಯಲ್ ಮಾಡ್ಕೊಂಡು ತೊಗರಿ ಮೇಲೆ ಒಂದು ಟ್ರಯಲ್. ಹಾ ರೀ, ಒಂದೊಂದು ಸೀಡಿಗೆ ಮತ್ತೆ ಅವು ಬೇರೆ ಬೇರೆ ಇರ್ತಾವ ಸರ್ ಔಷಧಿಗಳು. ಒಂದೇ ಔಷಧಿ ಎಲ್ಲಕ್ಕೂ ಬರ್ತಾವ ಅಂತ ಅನ್ನೋದು ಇಲ್ಲ ಸರ್ ಹೋಮಿಯೋ ಒಳಗ. ಅದು ಹೋಮಿಯೋ ಅಂದ್ರೆ ಏನ್ ಸರ್, ಮೆಡಿಸಿನ್ ಎಕ್ಸ್ಟ್ರಾಕ್ಟ್ ಇರ್ತದೆ ಸರ್. ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋದು. ಇದು ಇದ್ದಿದ್ರಿಂದ ತೊಗರಿಗೆ ಕಡ್ಲಿಗೆ ಈ ಸಲ ಟ್ರೈ ಮಾಡಿ ನೋಡ್ತೀನಿ ಸರ್. ಒಳ್ಳೇದು, ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಶಿವಾನಂದ ಕಸ್ತೂರಿ ಅವರೇ. ಈಗ ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವ್ರಿಗೆ ನಿಮ್ ನಂಬರ್ ಕೊಡ್ತೀರಿ? ಹಾ ಸರ್, ಹೇಳಿ. 8197907706 ಸರ್. ಆತ್ಮೀಯ ಶಿವಾನಂದ ಕಸ್ತೂರಿ ಅವರ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8197 9777706 ಈ ನಂಬರನ್ನು ಸಂಪರ್ಕ ಮಾಡಿ ಅವರನ್ನ ನೀವು ಮಾತಾಡಿಸಿ ಈ ಹೊಸ ಪ್ರಯೋಗದ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಶಿವಾನಂದ ಕಸ್ತೂರಿ ಅವರೇ, ಹೊಸ ಪ್ರಯೋಗ ಮಾಡ್ತಾ ಇದ್ದೀರಿ, ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಯೋಗದೊಳಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಹಾರೈಸ್ತೇವೆ. ಯಾಕಪ್ಪ ಅಂತಂದ್ರೆ ಪರಿಸರ ಸ್ನೇಹಿಯಾದಂತಹ ಒಂದು ಇದು ಪ್ರಯತ್ನ, ಇಂಥ ಒಂದು ಪ್ರಯತ್ನಗಳು ಹೆಚ್ಚಾಗಬೇಕು. ಅದರೊಳಗೆ ನಿಮ್ಮಂತಹ ಯುವ ಕೃಷಿಕರು ಏನಾದಾರ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ತೊಡಗಿಸಿಕೊಂಡು ಇಂಥ ಪ್ರಯೋಗಗಳಿಗೆ ಬೆಂಬಲವಾಗಿ ನಿಲ್ಲುವಂತಹ ಒಂದು ವಿಚಾರಕ್ಕೆ ನೀವು ಅಂಟಿಕೊಂಡ್ರೆ ನಮ್ಮ ಕೃಷಿ ಕ್ಷೇತ್ರದೊಳಗೆ ಈಗೇನು ನಾವು ವಿಷಮುಕ್ತವಾದಂತಹ ಒಂದು ಆಹಾರವನ್ನ ಉತ್ಪನ್ನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ನಾವು ಕನಸುಗಳನ್ನು ಕಾಣ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಸಾಧ್ಯ ಆಗಬಹುದು ಅಂತ ಹೇಳಿ ಅನಿಸ್ತದೆ. ಇಂಥ ಪ್ರಯೋಗ ಇನ್ನು ತಾವು ಮಾಡ್ತಾ ಇದ್ರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ಧನ್ಯವಾದಗಳು ಸರ್. ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ಧನ್ಯವಾದಗಳು ಸರ್. ಧನ್ಯವಾದ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಇದ್ದಾರೆ. ಈಗೇನು ಶಿವಾನಂದ ಗಣಪತಿ ಕಸ್ತೂರಿ ಅವರು ಪ್ರಯೋಗ ಮಾಡಿದ್ದಾರೆ ಜೋಳ ಮತ್ತು ಗೋಧಿ ಮೇಲೆ. ಕಳೆದ 2 ವರ್ಷಗಳಿಂದ ಹೋಮಿಯೋ ಔಷಧವನ್ನು ಉಪಯೋಗ ಮಾಡಿ ಬೀಜೋಪಚಾರ ಮಾಡಿ ಅವರು ಬೆಳೆದು ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಂಡಿದ್ದಾರೆ. ಯಾವ ರೀತಿ ಶಿವಾನಂದ ಕಸ್ತೂರಿ ಅವರ ಕೃಷಿ ಅದ, ಅವರು ಈಗ ಬೀಜೋಪಚಾರಕ್ಕೆ ಅಂತೂ ಅದನ್ನು ಉಪಯೋಗ ಮಾಡಿದ್ದಾರೆ ಔಷಧಿಯನ್ನು, ಮತ್ತು ಬೇರೆ ಬೇರೆ ಯಾವ ಹಂತಗಳಲ್ಲಿ ಈ ಹೋಮಿಯೋ ಔಷಧಿಗಳನ್ನು ಅವರು ಉಪಯೋಗ ಮಾಡೋದಕ್ಕೆ ಸಾಧ್ಯ ಅದ, ಮತ್ತು ಜೋಳ ಮತ್ತು ಗೋಧಿ ಒಳಗೆ ಯಾವ ರೀತಿಯಾದಂಥ ಔಷಧಗಳನ್ನು ಬಳಸಬಹುದು, ಅಲ್ಲದೆ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಉಳಿದಂತಹ ಬೆಳೆಗಳದಾವ, ತೊಗರಿ ಇರಬಹುದು, ಕುಸುಬಿ ಇರಬಹುದು, ಕಡ್ಲಿ ಇರಬಹುದು, ಹೆಸರು ಇರಬಹುದು, ಇಂಥ ಬೆಳೆಗಳ ಮೇಲೆ ಯಾವ ರೀತಿ ಔಷಧಗಳನ್ನು ಬಳಸಿ ಅವರು ಕೃಷಿ ಮಾಡಿ ಹೆಚ್ಚಿನ ಇಳುವರಿ ಮತ್ತು ಆರೋಗ್ಯಪೂರ್ಣವಾದಂತಹ ಒಂದು ಬೆಳೆಯನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಗಿರೀಶ್ ಅವರು ಏನು ಹೇಳ್ತೀರಿ ಸರ್? ಆಕ್ಚುಲಿ ಶಿವಾನಂದ ಅವರು ನಮಗೆ ಕೃಷಿ ಮೇಳದಲ್ಲಿ ಪರಿಚಯ ಆಗಿ ಅದನ್ನು ಹಿಡಿದು ಕಂಟಿನ್ಯೂ ನಿರಂತರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಶೇಷವಾಗಿ ಅವರು ಪ್ರಯೋಗಶೀಲ ಕೃಷಿಕರ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಪ್ರಯೋಗ ಮಾಡ್ತಾನೆ ಇರ್ತಾರೆ ಅವ್ರು ಯಾವಾಗ್ಲೂ. ಅವಾಗ ನಾನು ಅವ್ರಿಗೆ ಏನ್ ಸಜೆಸ್ಟ್ ಮಾಡಿದೆ ಅಂತಂದ್ರೆ, ವಿಷಮುಕ್ತ ಆಹಾರ ಬೆಳಿಬೇಕಂತಂದ್ರೆ ನಾವು ವಿಷಮುಕ್ತ ಅಂದ್ರೆ ಈಗ ಸಾವಯವ ಹೆಂಗ ಬೆಳೆಸ್ತೀವಿ ಹಂಗೆ ಹೋಮಿಯೋನ್ ಒಂದ್ ರೀತಿ ಬಳಸೋದ್ರಿಂದ ಹೆಚ್ಚಿನ ಇಳುವರಿ, ಆಮೇಲೆ ಭೂಮಿಯೊಳಗಿನ ಸಾಯ್ಲ್ಗೂ ಹೋಮಿಯೋ ಟ್ರೀಟ್ಮೆಂಟ್ ಅದ, ಸೀಡ್ಸ್ಗೂ ಟ್ರೀಟ್ಮೆಂಟ್ ಅದ, ಅದರಲ್ಲಿ ಪೆಸ್ಟಿಸೈಡ್ನೂ ಟ್ರೀಟ್ಮೆಂಟ್ ಅದ, ಆಮೇಲೆ ವಿಷಮುಕ್ತ ಆಹಾರ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಒಂದು ಒಳ್ಳೆಯ ರೀತಿ ಪರಿಣಾಮಕಾರಿ ಆಗ್ತದೆ ಅಂತ ತಿಳ್ಕೊಂಡು ಅದನ್ನ ಪ್ರಯೋಗ ಮಾಡ್ರಿ ಅಂತ ಹೇಳಿದವ್ರು. ಮೊದಲನೇದಾಗಿ ಸ್ಟಾರ್ಟಿಂಗ್ ಅನುಭವ ಇರಂಗಿಲ್ಲ, ಅವರು ಹಿಂಜರಿತಾರ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ. ಅದಕ್ಕೆ ನಾ ರೈತರಲ್ಲಿ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ, ಒಂದು ಪ್ರಯೋಗಶಾಲೆ ಅಂದ್ರೆ ನಿಮ್ಮ ಜಮೀನಲ್ಲೇನೆ ಒಂದು ಅಟ್ ಲೀಸ್ಟ್ ಒಂದು 1/2 ಎಕರೆ 1/4 ಎಕರೆ ಅದನ್ನ ಬಳಸಿ ಅದನ್ನ ನೀವು ಉಳಿದಿರೋ ರಾಸಾಯನಿಕ ಬಳಸಿದ ಬೆಳೆ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಅದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೀವು ತಿಳ್ಕೊಂಡ್ಬೇಕಾದ್ರೆ ಮುಂದುವರಿಬಹುದು ಅಂತ ಹೇಳಿ ನಾನು ರೈತರಿಗೆ ಶಿವಾನಂದ ಅವ್ರಿಗೂ ಹೇಳಿದೆ. ಅದಕ್ಕೆ ಅವರು ಕೂಡ ಪ್ರಯೋಗ ಮಾಡಿದ್ರು, ಟೆಸ್ಟ್ ಮಾಡಿ ಇದನ್ನ ಮಾಡಿ ಅದ್ರದ್ದು ರಿಸಲ್ಟ್ ಅದು ನೋಡಿದಾಗ, ಇಲ್ಲ ಸರ್ ಜೋಳ ಗೋಧಿಗೆ ಚೆನ್ನಾಗಿ ಬಂದಿದೆ ರಿಸಲ್ಟ್, ತೆನೆ ಎಲ್ಲ ದಪ್ಪ ಬಂದಿದ್ದಾವು, ಆಮೇಲೆ ಅದರಲ್ಲಿ ಕಾಳು ಒಂದೇ ಸೈಜ್ ಬರ್ತಾವು, ಸಣ್ಣ ದಪ್ಪ ಇರಂಗಿಲ್ಲ, ಆಮೇಲೆ ಸುಳಿ ಬೀಳೋ ರೋಗ ಬರಂಗಿಲ್ಲ, ಆಮೇಲೆ ಅದೇನೋತ್ತಲ್ಲ ಸರ್ ಬೆಳೆಯೋ ಸಿರಿ ಮೊಳಕೆ ಅಂದ್ರೆ ಮೊಳಕೆ ಹೊಡಿಬೇಕಾದ್ರೆ ಅದು ಒಳ್ಳೆ ಒಂದು ಸದೃಢವಾಗಿ ಬಂತಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಇರ್ತದ, ಸ್ವಲ್ಪ ಪ್ರಕೃತಿಯಲ್ಲಿ ಆದಂತ ವಾತಾವರಣ ಬದಲಾವಣೆ ಆದಾಗೂ ಕೂಡ ಅದು ಸಸ್ಟೇನ್ ಆಗಿ ಬೆಳಿತಕ್ಕಂತ ಮೆಡಿಸಿನ್ ಅಲ್ಲೇ ಇರ್ತೈತಿ. ಹಿಂಗಾಗಿ ಸಾಕಷ್ಟು ಇವತ್ತು ನಾವು ಸ್ಟಾರ್ಟಿಂಗ್ ಒಂದು 5 ಎಕರೆ ಪ್ರಯೋಗ ಮಾಡ್ಬೇಕಂತ ಹೋದಾಗ ಹೋದ ವರ್ಷ 5,000 ಎಕರೆ ತನಕ ಅದು ಪ್ರಯೋಗ ಆಗಿ ಇವತ್ತು ಎಷ್ಟೋ ಜನ ಅದರ ಅನುಭವ ಹೇಳ್ತಾ ಇದ್ದಾರೆ ರೈತರು ಬಂದು. ಆಮೇಲೆ ಇದ್ರದ್ದು ವಿಶೇಷತೆ ಏನತ್ತಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಆರೋಗ್ಯ ದೃಷ್ಟಿಯಿಂದ ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು ನಮ್ಮ ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ನಮ್ಗೆ ಏನು ದೇಹಕ್ಕೆ ಕೊರತೆ ಇದೆ, ಏನು ಸಮಸ್ಯೆ ಇದೆ, ಆ ತರದ್ದು ಮೆಡಿಸಿನ್ ನಾವು ಇದರಲ್ಲೇ ಬಳಸಿಬಿಡೋದು ಸೀಡ್ಸ್ ಅಲ್ಲೇ. ವಯಸ್ಸಾದವ್ರಿಗೆ ಜೀರ್ಣ ಆಗ್ಲಿಕ್ಕೆ, ಆಮೇಲೆ ಮಕ್ಕಳಿಗೆ ಬೇಕಾದಂತ ಪೋಷಕಾಂಶ ಅದನ್ನ ಹೋಮಿಯೋ ರೀತಿಯಲ್ಲೇ ಬೆಳೆಸಿ ಅದೊಂದು ಪ್ಲಾಟ್ ಬೇರೆನೆ ಮಾಡಿಬಿಡೋದು ಮಕ್ಕಳಿಗೋಸ್ಕರ ಫುಡ್ ಅಂತ. ಇಂಥವೆಲ್ಲ ನಾವು ಪ್ರಯೋಗ ಮಾಡ್ಲಕ್ಕ ಇಂಥ ರೈತರದ ಸಹಕಾರ ತಗೊಂಡು ಸ್ವಲ್ಪ ಪ್ಲಾಟ್ ಮಾಡ್ಕೊಂಡು ಅದನ್ನ ಮಾಡ್ಬೇಕಂತ ಐತಿ. ಬಟ್ ರೈತರು ಒಳ್ಳೆ ಒಪಿನಿಯನ್ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಾ ರೈತರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಅನುಭವಿಸ್ರಿ ಫಸ್ಟ್, ಅದ್ರದ್ದು ಸಾಧಕ ಬಾಧಕಗಳು ತಿಳ್ಕೊಡ್ರಿ, ನಿಮಗೆ ಸರಿಯಾಗಿ ಅನಿಸಿದ್ರೆ ಮಾತ್ರ ನೀವು ಮುಂದುವರಿರಿ ಅಂತ ಹೇಳಿ ಈ ರೀತಿ ರೈತರಿಗೆ. ಈಗ ನೋಡ್ರಿ ಶಿವಾನಂದ ಅವ್ರು ಏನು ಬೆಳೆ ಬೆಳೆದ್ರು, ಜೋಳದ ಬೆಳೆ ಆಯ್ತು, ಗೋಧಿ ಬೆಳೆ ಆಯ್ತು, ಅವ್ರು ಬೆಳೆದಂತ ಬೆಳೆಯನ್ನ ತಾವು ನೋಡಿದ್ದೀರಿ, ಉತ್ಪನ್ನ ನೋಡಿದ್ದೀರಿ, ನೋಡೋದಕ್ಕೆ ಹೆಂಗ್ ಕಾಣಿಸ್ತಾ ಇತ್ತು, ಮತ್ತೆ ಹಿಂದಿನ ದಿನಗಳಲ್ಲಿ ಬೆಳೆದಂತಹದ್ದು ಏನು ರಾಸಾಯನಿಕ ಗೊಬ್ಬರದ ಮೇಲೆ ಬೆಳೆದಂತಹದ್ದು, ಆ ಬೆಳೆಗೆ ಮತ್ತೆ ಈ ಬೆಳೆಗೆ ವ್ಯತ್ಯಾಸಗಳನ್ನ ನೀವು ಬೆಳೆ ಅಂದ್ರೆ ಅದರಲ್ಲಿ ಯೂನಿಫಾರ್ಮಿಟಿ ಬರ್ತದೆ ಸರ್, ಸೀಡ್ಸ್ ಕಾಳ ಯೂನಿಫಾರ್ಮಿಟಿ ಬರ್ತೈತಿ. ಆಮೇಲೆ ಬರೇ ನಾವು ನೋಡೋದಲ್ಲೇ ಅಲ್ಲ ಸರ್, ಇವನ್ ಟೇಸ್ಟ್ ಕೂಡ ಮಾಡಿ, ಟೇಸ್ಟ್ ಕೂಡ ಮಾಡಿರಿ. ಈ ನಮ್ ಹೋಮಿಯೋ ಬಳಸಿದ್ದ ರೊಟ್ಟಿ ನೀವು ಮಾಡ್ರಿ, ಇಷ್ಟು ಟೇಸ್ಟ್ ಇರ್ತೈತೆ. ಅದೇ ರಾಸಾಯನಿಕ ಹಾಕಿದ ಅಷ್ಟು ಸ್ವಾದ ಇದು ಅನ್ಸಂಗಲ್ಲ ಬಾಯಲ್ಲಿ. ಅದನ್ನು ಚೆಕ್ ಮಾಡಿದೀವಿ, ತೋಟಗಾರಿಕೆಯಲ್ಲೂ ಚೆಕ್ ಮಾಡಿದೀವಿ, ಡ್ರೈ ಲ್ಯಾಂಡ್ ಕ್ರಾಪ್ ಅಲ್ಲಿನೂ ಚೆಕ್ ಮಾಡಿದೀವಿ. ಅದು ಬಹಳ ವ್ಯತ್ಯಾಸ ಐತಿ. ಮತ್ತೆ ಇನ್ನೊಂದು, ಹೋಮಿಯೋ ಬಳಸಿ ಬೆಳೆದಿದ್ದನ್ನ ಎಷ್ಟೋ ಮಂದಿ ಬೆಂಗಳೂರಲ್ಲಿ ಆಗ್ಲಿ ಇದಾಗ್ಲಿ ಕೆಲವೊಬ್ರು ಅದ್ರ ಬಗ್ಗೆ ನಾಲೆಜ್ ಇರೋರು ಇಂಥದ್ದು ಬೆಳೆದಿದ್ದು ಬೇಕು ಅಂತ ಕೇಳ್ತಾರೆ. ಇನ್ನೂ ಒಂದ್ ಸ್ವಲ್ಪ ಜನರಲ್ಲಿ ಅವೇರ್ನೆಸ್ ಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಜಾಸ್ತಿ ದಿನ ಇಡಬಹುದು, ಬೇಗನೆ ಹಾಳಾಗಲ್ಲ, ಬೇಗನೆ ಹಾಳಾಗೋದಿಲ್ಲ, ಹಾಳಾಗೋದಿಲ್ಲ. ಆ ತರ ಎಲ್ಲ ಈ ಹೋಮಿಯೋದಲ್ಲಿ ಕಂಡುಕೊಂಡಿದ್ದೀವಿ ಅದರ ಪರಿಣಾಮ. ಈಗ ಬೇರೆ ಬೆಳೆಗಳಲ್ಲಿ ಸಹಿತ ಅವರು ಶಿವಾನಂದ್ ಅವರು ಪ್ರಯೋಗ ಮಾಡೋದಕ್ಕೆ ತಯಾರಿದ್ದಾರಂತೀರಿ? ಖಂಡಿತ ಸರ್, ಅವರು ಹೇಳಿದ್ದಾರೆ ನಮಗೆ. ಅವ್ರದ್ದು ಒಂದೊಂದು ಪ್ಲಾಟ್ ಸಪರೇಟ್. ಅವ್ರದ್ದೊಂದು ಏನಂತಂದ್ರೆ ಪ್ರತಿಯೊಂದು ಕ್ರಾಪ್ಗೂ ನಾನು ಪ್ರಯೋಗ ಮಾಡೇ ನೋಡಬೇಕು. ನನಗೆ ಅದು ಆಕ್ಚುಲಿ ನಾನು ರೈತರಿಗೆ ಮಾಡೋಕಿನ ಮುಂಚೆ ನೀವು ಪ್ರಯೋಗ ಮಾಡಿ. ಹೌದು, ಯಾಕಂದ್ರೆ ರೈತರಂದ್ರೆ ಒಂದು ಪ್ರಯೋಗ ಇದ್ದಂಗೆ, ಅವ್ರ ಜಮೀನೇ ಒಂದು ಪ್ರಯೋಗ ಶಾಲೆ ಇದ್ದಂಗೆ. ಪ್ರಯೋಗ ಮಾಡಿದ ತಕ್ಷಣ ಅವ್ರಿಗೊಂದು ಆತ್ಮಸ್ಥೈರ್ಯ ಬರ್ತೈತಿ, ಅವ್ರಿಗೊಂದು ಕಾನ್ಫಿಡೆಂಟ್ ಬರ್ತೈತಿ, ಮತ್ತೆ ಇನ್ನೂ ಹೆಚ್ಚಿನ ಫೀಡ್ಬ್ಯಾಕ್ ಕೊಡ್ತಾರೆ. ಈಗ ನಾವು ಹೇಳಿವಪ್ಪ ಹಿಂಗತ್ತ ಅನ್ನೋದಕ್ಕಿಂತ ಸ್ವತಃ ಅವ್ರ ಅನುಭವನೇ ಸಿಕ್ಬಿಡ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಬೇರೆ ಬೇರೆ ಕ್ರಾಪ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಮತ್ತೆ ಶಿವಾನಂದ್ ಕಸ್ತೂರಿ ಅವರೇ, ಇಲ್ಲಿ ತನಕ ಏನು ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಜಯಪುರ ಜಿಲ್ಲೆ ಕತಿಜಾಪುರ ಗ್ರಾಮದ ಯುವ ಕೃಷಿಕರಾದ ಶಿವಾನಂದ್ ಗಣಪತಿ ಕಸ್ತೂರಿ ಅವರೊಂದಿಗೆ ಜೋಳ ಮತ್ತು ಗೋಧಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಬಸುವ ನಿನ ಪಾದಿನ ತೆಳಗ, ಬಸುವ ನಿನ ಪಾದಿನ ತೆಳಗ, ಪಾತಳ ಗಂಗಾಳದಾಳದಾಳಗ, ಪಾತಳ ಗಂಗಾಳದಾಳದಾಳಗ, ಬಸುವ ನಿನ ಮಳ ಕಾಲಿನ ಮೇಲೆ, ಬಸುವ ನಿನ ಮಳ ಕಾಲಿನ ಮೇಲೆ, ಮಲಕಣ ದೇವಾರಿದಾರದಾಳಗೆ, ಮಲಕಣ ದೇವಾರಿದಾರದಾಳಗೆ, ಬಸುವ ನಿನ ಚಪ್ಪಿಯ ಮೇಲೆ, ಬಸುವ ನಿನ ಚಪ್ಪಿಯ ಮೇಲೆ, ಛತ್ತಿಸು ದೇವಾರಿದಾರದಾರೊಳಗೆ, ಛತ್ತಿಸು ದೇವಾರಿದಾರದಾರೊಳಗೆ, ಬಸುವ ನಿನ ಬಾಲಿಯ ಒಳಗೆ, ಬಸವ ನಿನ ಬಾಯಿಯ ಒಳಗೆ, ರತ್ನಾಧಲ್ಲಿದಾವದಾರೊಳಗೆ, ರತ್ನಾಧಲ್ಲಿದಾವ ಬಸುವಾನಿನ ನ್ಯಾಲಿಗಿ ಮೇಲೆ, ಬಸುವಾನಿನ ನ್ಯಾಲಿಗಿ ಮೇಲೆ, ಭಾನಂಬಸಿದವಾದರೊಳಗೆ, ಭಾನಂಬಸಿದವಾದರೊಳಗೆ, ಬಸುವಾ ಬಸವಾನಿನ ಕಣ್ಣಿನ ಒಳಗೆ, ಬಸವಾನಿನ ಕಣ್ಣಿನ ಒಳಗೆ, ಕಂಡಳಧಾರುಳಾನಿದಾವಾದಾರೊಳಗೆ, ಕಂಡಳಧಾರುಳಾನಿದಾವಾದಾರೊಳಗೆ, ಬಸವಾನಿನ ಹುಬ್ಬಿನ ಮೇಲೆ, ಬಸವಾನಿನ ಹುಬ್ಬಿನ ಮೇಲೆ, ರಾಮರಬಾಣಾನಿದಾವಾದಾರೊಳಗೆ, ರಾಮರಬಾಣಾನಿದಾವಾದಾರೊಳಗೆ, ಬಸವಾನಿನ ಹಣಿಯ ಮೇಲೆ, ಬಸವಾನಿನ ಹಣಿಯ ಮೇಲೆ, ಬ್ರಹ್ಮದೇವಾರಿದಾರೊಳಗೆ, ಬ್ರಹ್ಮದೇವಾರಿದಾರೊಳಗೆ, ಬಸವಾನಿನ ಕಣ್ಣಿನ ಮೇಲೆ, ಬಸವಾನಿನ ಕಂಬಿನ ಮೇಲೆ, ಶಿವನ ತ್ರಿಸೋಲಿದಾವಾದಾರೊಳಗೆ, ಶಿವನ ತ್ರಿಸೋಲಿದಾವಾದಾರೊಳಗೆ, ಬಸವಾನಿನ ನೀಣಿಯ ಮೇಲೆ, ಬಸವಾನಿನ ನೀಣಿಯ ಮೇಲೆ, ಪಾರುತಿಸಿದಾರಿದಾರಾದಾರೊಳಗೆ, ಪಾರುತಿಸಿದಾರಿದಾರಾದಾರೊಳಗೆ, ಬಸವಾನಿನ ಬೆನ್ನಿನ ಮೇಲೆ, ಬಸವಾನಿನ ಬೆನ್ನಿನ ಮೇಲೆ, ಶಿವ ಪಾರ್ವತಿದಾರಾದಾರೊಳಗೆ, ಶಿವ ಪಾರ್ವತಿದಾರಾದಾರೊಳಗೆ, ಬಸವಾನಿನ ಕಾಲಿನ ಮೇಲೆ, ಬಸವಾನಿನ ಕಾಲಿನ ಮೇಲೆ, ಬಾಲಹಣ ಮಾರಿದಾರಾದಾರೊಳಗೆ, ಬಾಲಹಣ ಮಾರಿದಾರಾದಾರೊಳಗೆ. ಯದು ಬಾತಂಗ ಮಾಯಜಿನ ನೋಡೆನ, ಯಜಿನ ಸುಂದರಿ ಗುಣ ಬಾರೇಸು, ಯಜಿನ ಸುಂದರಿ ಗುಣ ಯಜಿಲಿ ಸುಂದರಿ ಗುಣವಾದಿನ ಮೇಲೆ, ಉದನ ಬಾಡಾಟ ಪದ ಮಾವಸ, ಉದನ ಬಾಡಾಟ ಪದ ಮಾವಸ, ಉದನ ಬಾಡಾಟ ಪದ ಮಿದ್ದ ಮಗಳಿಗೆ, ಹಡದ ಪರಮನಿಗೆ ಕಳ ಹಡದಪ್ಪನ ಮನಿಗೆ ಕೂಡ ಏನಸೋಯ್, ಸಿಂಧುರಿಗೆ ವಾದಲ್ಲಿ ಚಂದ್ರ ಚಾಮುಡಿದಲ್ಲಿ, ಚಂದ್ರ ಚರಣ ವಾಳಗಿಂದಸೋಯ್, ಚಂದ್ರ ಚರಣ ವಾಳಗಿಂದಸೋಯ್, ಚಂದ್ರ ಚರಣ ಒಳಗಿಂದ ಬರುವಾಗ, ಚಂದ್ರ ಕಳಿಸಿರಿ ಚಂದ್ರ ಕಳಸಿರಿ ಜರ ಜಂಬರಸೋಯ್, ಚಂದ್ರ ಕಳಿಸಿರಿ ಜರ ಜಂಬರ ತಗೊಂಡು, ಅಕ್ಕಯ್ಯೋ ನಿನ್ನ ಮನಿ ನಿನ್ನ ಮನಿಗೆ ಬಿಗಾನಾಯಸೋಯ್, ಅಕ್ಕ ನಿನ್ನ ಮನಿಗೆ ಬಿಗಾನಾಯಸೋಯ್, ಸಿಂಧುರಿಗೆ ವಾದಲ್ಲಿ ಚಂದ್ರ ಚಮುಡಿದಲ್ಲಿ, ಚಂದ್ರ ಚರಂತ ಮಾವಾಳಗಿಂದ ಸೋಯ್, ಚಂದ್ರ ಚರಂತ ಮಾವಾಳಗಿಂದ ಸೋಯ್, ಚಂದ್ರ ಚರಿತ ಮಾವಾಳಗಿಂದ ಬರುವಾಗ, ಸುರಳಿ ಸೇವಂತಿಗೆ ನಾನಿ ದಂಡೆ ಸೋಯ್, ಸುರಳಿ ಸೇವಂತಿಗೆ ನಾನಿ ದಂಡೆ ಸೋಯ್, ಸುರುಳಿನ ಸೇವಂತಿಗೆ ನೆನೆದಂಡಿ ತಗೊಂಡು, ಅಕ್ಕ ನಿನ್ನ ಮನಿಗೆ ಬಿಗಾನಾಯಸೋಯ್, ಅಕ್ಕ ನಿನ್ನ ಮನಿಗೆ ಬಿಗಾನಾಯಸೋಯ್, ಅಕ್ಕ ಗುದಲಿ ಹಚ್ಚಿ ಹಾಡುವುದಲ್ಲ, ಸುತ್ತಿಗೆ ಹಚ್ಚಿ ಹೊಡೆಯುವುದಲ್ಲ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಗಾಡಿ ಉಡೆ ಕಟ್ಟುವುದಲ್ಲ, ಬಂಡಿ ಹಚ್ಚಿ ಎಳೆಯುವುದಲ್ಲ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಅಂಗಡಿಯಾಗಿಟ್ಟು ಮಾರುವುದಲ್ಲ, ತಕಡೆಯಾಗಿಟ್ಟು ತೂಗುವುದಲ್ಲ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ನೀರಾಗಾಕ್ರ ಮುಳುಗುವುದಲ್ಲ, ಬೆಂಕಿಯಾಗಾಕ್ರ ಸುಡುವುದಲ್ಲ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ, ಇರುವ ತನಕ